ಸರಿಗಮ ಪದನಿ ಸಾವಿರದ ಶರಣು ಸರಿಗಮ ಪದನಿ ಸಾವಿರದ ಶರಣು ಗಾನಯೋಗಿ ಗುರುವೇ ದೀನ ಕಲ್ಪತರುವೇ ಸುಪ್ರಭಾತ ನಿನಗೆ ಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿ ಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ಜಿಗಮ ಪಥಪ ಮಗ ಹೊನಲು ಪಂಚಮ ಕೋಗಿಲೆ ಪಂಚಾಕ್ಷರಿಗಿವು ಪದನಿಸ ಪರಿಮಳ ಪುಷ್ಪಗಳು ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ರಿಗಮ ಸುಗಮ ಧಪ ಮಗ ಜಿಗಮ ಪಥಪ ಮಗ ಹೊನಲು ಸ್ವರ ಋಷಿ ಸ್ವರ ಋಷಿ ಕಲೆಗಣ ಕಡಲೆ ಅಂತರ ಬದುಕಿನ ಬೆಳಕಿನ ಮುಗಿಲೆ ಗಾನಯೋಗಿ ಗುರುವೇ ದೀನ ಕಲ್ಪ ತರುವೇ ಸುಪ್ರಭಾತ ನಿನಗೆ ಸಾವಿರದ ಶರಣು ಸಾವಿರದ ಶರಣು ಸರಿಗಮಗಳ ಶಿವಯೋಗಿ ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ ದಾನ ಕೇಳುವ ಗಾನ ನೀಡುವ ಹಾನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ ಮಣ್ಣಿನ ಪೊನ್ನಿನ ಬಣ್ಣ ಜನ ತು ಕಡೆ ಪೀಳ ನಿಜ ಗಮನ ಇನ್ನುಮುಂದಲಿಸಿ ಪರೋಪಕಾರಿ ಚಿತ್ರದ ಗೀತೆಯನ್ನು ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ನಿಜವ ಕೇಳು ಜಗದಿ ಅನಾಥರಾದು ಇಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ, ತಂದೆಯಾಗಿ ಮೇಲೆ ಆ ದೇವನಿರುವನಲ್ಲ. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಒಬ್ಬನಿರುವ ಅವನೆಲ್ಲ ನೋಡುತ್ತಿರುವ, ದೇವ ಅವನೊಬ್ಬನಿರುವ ಅವನೆಲ್ಲ ನೋಡುತ್ತಿರುವ ಅವನ ನೆರಳಲಿರುವ ನಾವೆಲ್ಲ ಒಂದೇ ಎನ್ನುವ ಅವನ ನೆರಳಲಿರುವ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ನೆಹರು ಗಾಂಧಿಯಂತೆ ನಿಮ್ಮಲ್ಲಿ ಯಾರು ಜಿಹರು ಝಾನ್ಸಿ ರಾಣಿ ಲಕ್ಷ್ಮಿ ಕಸ್ತೂರಿ ಬಾಯಿ ಯಾರು ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ ಕೊಟ್ಟಿದ್ದು ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು ಗುರು ಶಿಷ್ಯರುಗಳ ಸಂಬಂಧದಲ್ಲಿ ಭಕ್ತಿ ಗೌರವ ತುಂಬಿತ್ತು ಅದು ಅಂದಿನ ಕಾಲ ಋಷಿ ಮುನಿಗಳ ಕಾಲ ಅದು ಅಂದಿನ ಕಾಲ ಋಷಿ ಮುನಿಗಳ ಕಾಲ ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು ಗುರುಕುಲವೆಂಬುದು ಒಂದಿತ್ತು ಶಿಷ್ಯರೆಯಲ್ಲ ಕುಯುಕ್ತಿ ಮಾತಿನ ಗುರುಗಳೆಯಲ್ಲ ಇದು ಟ್ವೆಂಟಿಯ ಸೆಂಚುರಿ ದಿಸ್ ಇಸ್ ಟ್ವೆಂಟಿಯ ಸೆಂಚುರಿ ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು ಗುರುಕುಲವೆಂಬುದು ಜೊತೆಗೆ ಗಿಂಬಳ ತಿಂಗಳ ಸಂಬಳ ಜೊತೆಗೆ ಗಿಂಬಳ ಇಲ್ದಿನ ಗುರುವಿಗೆ ಭಕ್ಷ್ಯ ಇದು ಟ್ವೆಂಟಿಯ ಸೆಂಚುರಿ ದಿಸ್ ಇಸ್ ಟ್ವೆಂಟಿಯ ಸೆಂಚುರಿ ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು ಗುರುಕುಲವೆಂಬುದು ನಂಬಿಕೆ ಅಂದಿ ಚೆಲ್ಲುವ ಶಿಷ್ಯರ ಕೈಲಿದೆ ಇಂದಿನ ಗುರುಗಳ ಜುಟ್ಟು. ಇದು 20th century, this is 20th century. ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು, ಗುರುಕುಲವೆಂಬುದು ಒಂದಿತ್ತು. ಚಾಕುವಿನೇಟು ಗುಂಡಿನ ಏಟು ಚಾಕುವಿನೇಟು ಇಲ್ದಿನ ಶಿಷ್ಯರ ನೀತಿ. ಇದು 20th century, ದಿಸ್ ಇಸ್ 20th century. ಭವ್ಯ ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು, ಗುರುಕುಲವೆಂಬುದು ಒಂದಿತ್ತು. ಡೊನೇಷನ್ ಕೊಡುವೆವು ಪ್ರಮೋಷನ್, ಈ ವಿದ್ಯಾ ಸಂಸ್ಥೆಯ ಮಂತ್ರ ಆಗಿದೆ ಇಂದು ಈ ಕಾಲೇಜು. ಡಿಗ್ರಿ ನೀಡುವ ಯಂತ್ರ, ಬರೆ ಡಿಗ್ರಿ ನೀಡುವ ಯಂತ್ರ. ಇದು 20th century, ದಿಸ್ ಇಸ್ 20th century. ಭಾರತದ ಪರಂಪರೆಯಲ್ಲಿ ಗುರುಕುಲವೆಂಬುದು ಒಂದಿತ್ತು, ಗುರು ಶಿಷ್ಯರುಗಳ ಸಂಬಂಧದಲ್ಲಿ ಭಕ್ತಿ ಗೌರವ ತುಂಬಿತ್ತು. ಅದು ಒಂದಿನ ಕಾಲ, ಋಷಿ ಮುನಿಗಳ ಕಾಲ. ಅದು ಒಂದಿನ ಕಾಲ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8 7 0 0 0 0 0 0 1 4 2 4 2. ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2. ಅಷ್ಟೇ ಸುಲಭ. ಹೆಣ್ಣು ಮಗು ನೀನಗು, ಕಿರುನಗೆ ನಗು. ಮೋಹಕ ಕೇಳುವ ತುಟಿಯ ಕಂತಿನಲ್ಲಿ ಹೆಣ್ಣು ಮಗು ನೀನಗು, ಕಿರುನಗೆ ನಗು. ಹೆಣ್ಣು ಅಂತ ಗೊತ್ತಾದ್ರೆ ನನ್ನ ಹೊಟ್ಟೆಲಿದ್ದಾಗಲೇ ಸಾಯಿಸ್ತಾರೆ, ಹುಟ್ಟಿದ ತಕ್ಷಣ ತಿಪ್ಪಿಗೆಸಿತಾರೆ, ಎಲ್ಲೆಲ್ಲೂ ಬಿಟ್ಟು ಬಂದ್ಬಿಡ್ತಾರೆ, ಹೋಗೋದು ಹಾಕ್ಬಿಡ್ತಾರಕ್ಕ. ನೀನು ನಗು ಅಂತಂದ್ರೆ ನಾನು ಹೆಂಗ್ ನಗಬೇಕು? ಹೆಣ್ಣು ಮಗು ನಕ್ಕರೆ ಜಗವೆಲ್ಲ ನಗುವುದು. ಇನ್ನು ಮುಂದೆ ಆಲಿಸಿ ಸಂಧ್ಯಾರಾಗ ಚಿತ್ರದ ಈ ಗೀತೆಯನ್ನ. ನಾ ಬಂದಿರುವೆ, ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ ಗುರುವೇ. ದೀನನಾ ಬಂದಿರುವೆ, ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ. ಕೃಷ್ಣನಾಲಯದಾಚೆ ನಿಂತ ಕನಕನ ರೀತಿ, ಕೃಷ್ಣನಾಲಯದಾಚೆ ನಿಂತ ಕನಕನ ರೀತಿ, ಕಾದಿರುವೆ ಕಾತುರದೆ ಎಲ್ಲ ಮೊರೆ ಕೇಳಿಸದೆ ಗುರುವೇ. ದೀನನಾ ಬಂದಿರುವೆ, ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ. ದ್ರೋಣರ ಬಳಿ ಬಂದ ಏಕಲವ್ಯನ ತೆರೆದೆ, ದ್ರೋಣರ ಬಳಿ ಬಂದ ಏಕಲವ್ಯನ ತೆರೆದೆ, ಗುರು ನಿಮ್ಮ ಕೃಪೆ ಬಯಸಿ ನಾ ಬಂದೆ ತಂದೆ. ಪಾದದ ಬಳಿಯೇ ಯನಗೆ ಆಶ್ರಯ ನೀಡಿ, ಸಂಗೀತ ಸುಧೆ ಹರಿಸಿ ಸಲಹಿರಣನು ಗುರುವೇ ಗುರುವೇ ಗುರುವೇ ಗುರುವೇ. ತ್ರಿಲೋಕ ಸುಂದರ ನೀನು, ನೀನು ತುಂಬಾ ಹೂವು ಹಣ್ಣು ಪಕ್ಷಿಗಳು, ಸೋ ಬ್ಯೂಟಿಫುಲ್ ಅಮ್ಮ. ಪುಟ್ಟಿ, ನಾಳೆ ನೀನು ದೊಡ್ಡವಳಾಗ್ತೀಯಲ್ಲ, ನೀನು ಹೀಗೆ ನನ್ನ ಥರನೇ ಕಾಣ್ತಿ ಕಂದ. ಪುಟ್ಟಕ್ಕ ಗಾಬರಿ ಬೇಡ ಕಂದ, ಅವ್ರ ಮಾತು ಕೇಳೋಣ ಇರು. ಲೇತಮ್ಮ, ಇಷ್ಟೊಂದ್ ಗಿಡ ಯಾಕ ಕಡೆ ಕತ್ತಾರ? ಇಲ್ಲಿ ಒಂದ್ ದೊಡ್ಡ ಹಾಲ್ ಕಟ್ಸಿ ಗಿಡಗಳ ಪರಿಚಯ ನೀಡೋ ಚಿತ್ರ ಬಿಡಿಸ್ತಾರಂತಪ್ಪ. ಹೌದೇನ? ಇವೆಲ್ಲ ಗಿಡ ಕಡ್ದು ಪೇಪರ್ ಮಾಡಿ ಊರ್ ತುಂಬಾ ಸ್ಲೋಗನ್ ಬರೆದು ಅಂಟಿಸ್ತಾರಂತ. ಹೌದೇನ? ಪರಿಸರ ಜಾಗೃತಿ ಮಾಡಿಸೋ ಕಾರ್ಯಕ್ರಮ ಐತಂತಪ್ಪ. ಬರಿ ಬರಿ ಲಗೋನ್ ಗಿಡ ಕಡಿಯೋಣ, ಬರಿ ಬರಿ ಬರಿ. ಹಾ ಅಳಬೇಡ ಪುಟ್ಟಿ, ಅಳಬೇಡ ಪುಟ್ಟಿ, ನನ್ನ ನೆನಪಾಗಿ ನೀನಿರ್ತೀಯಲ್ಲ. ಅಮ್ಮ, ಅವ್ರು ನಿನ್ ಸಾಯಿಸ್ತಿದ್ದಾರೆ ಅಮ್ಮ. ಅಮ್ಮ, ಎಷ್ಟು ಕೂಲಾಗಿ ಹೇಳ್ತಿದ್ಯಲ್ಲ ಅಮ್ಮ, ನೆನ್ಬಿಟ್ಟು ನಾನಿರಲ್ಲ. ಹುಟ್ಟು ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ಕಂದ, ಸಾವಿನಲ್ಲೂ ಇನ್ನೊಬ್ರಿಗೆ ನೆರವಾಗ್ಬೇಕಂತೆ, ಆ ನೆಮ್ಮದಿ ನನಗಿದೆ ಕೋಸು. ಅಮ್ಮ, ಅವರು ಶ್ಲೋಕ ಬರೀತಾರೆ ಅಂದಿ, ನಿನ್ನನ್ನು ಯಾಕೆ ಕಡಿಬೇಕು? ಅಂಥದ್ದೇನು ಬರೀತಾರಮ್ಮ ಅವರು? ಗಿಡ ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ನಾಡು ಉಳಿಸಿ, ಗಿಡ ಬೆಳೆಸಿ ಕಾಡು ಉಳಿಸಿ. ಕೇಳಿಗ್ರಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಚಿನ್ನಾರಿ ಮುಂತ ಚಿತ್ರದ ಒಂದು ಗೀತೆಯನ್ನು. ಬಿಟ್ಟಿದ್ದ ಕದ್ದೋನು ಕದ್ದೋಡುತ್ತಿದ್ದೋನು, ಮನಮನ್ನ ಕದ್ದನು ಕಾಡನ್ನೆ ಗೆದ್ದನು. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ.